ಸಂದರ್ಶನ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮಗ ನಿಮಗ ಎಲ್ಲ ಗೊತ್ತದ, ನಾವು ಕೃಷಿ ಶುರು ಮಾಡಿದ ಕೂಡಲೇ ಮುಖ್ಯವಾದಂತಹ ಕೆಲಸ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಮಣ್ಣು ಪರೀಕ್ಷೆ. ಅದು ಕಳೆದ ಅನೇಕ ವರ್ಷಗಳಲ್ಲಿ ಸುಧಾರಣೆ ಆಕೋತ್ ಬಂದು ಆ ಮನಸ್ಥಿತಿ ಇವತ್ತಿನ ದಿವಸ ಬಹುತೇಕ ರೈತರೆಲ್ಲರೂ ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇರೋದನ್ನ ನಾವು ಕೇಳ್ತಾ ಇದ್ದೀವಿ. ಅದರೊಳಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಾಡಿದಂತಹ ಮಣ್ಣು ಆರೋಗ್ಯ ಕಾರ್ಡ್ ಏನದ, ಅದರಿಂದ ಕೂಡ ನಮ್ಮ ರೈತರು ಪ್ರಭಾವಿತರಾಗಿ ಮಣ್ಣಿನೊಳಗೆ ಏನದಪ್ಪ, ಅದನ್ನ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಿ ನಾವು ಲಾಭ ಮಾಡಿಕೊಳ್ಳೋಣ ಅನ್ನುವಂತಹ ವಿಚಾರದ ಕಡೆ ಹೆಚ್ಚು ಗಮನ ಕೊಟ್ಟು ಈಗ ಅದು ಸರ್ಕಾರಿ ಯೋಜನೆ ಆಗಿದ್ದಕ್ಕೂ ಕೂಡ ರೈತರಿಗೆ ಆರೋಗ್ಯ ಚೀಟಿ ಸಿಗುವಂತಹ ಒಂದು ವ್ಯವಸ್ಥೆ ಕೃಷಿ ಇಲಾಖೆ ಮೂಲಕ ಆಗಿದೆ. ಆದರೂ ಕೂಡ ಮಣ್ಣು ಪರೀಕ್ಷೆ ಅನ್ನುವಂಥದ್ದನ್ನು ಅನೇಕರು ಮಾಡಿಸ್ತಾ ಇಲ್ಲ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಅದರ ಮಹತ್ವ ಏನದ, ಯಾವ ರೀತಿ ಮಾದರಿ ಸಂಗ್ರಹ ಮಾಡಬೇಕು, ಮತ್ತು ಮಣ್ಣಿನೊಳಗಿರುವಂತಹ ಪೋಷಕಾಂಶಗಳಿರ್ಬೋದು ಅಥವಾ ಜೀವಿಗಳಿರ್ಬೋದು ಅಥವಾ ಬೇರೆ ಬೇರೆ ಪೋಷಕಾಂಶಗಳಿರ್ಬೋದು, ಇವುಗಳಿಂದ ಯಾವ ರೀತಿ ನಮಗೆ ಲಾಭ ಆಗ್ತದೆ, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಲ್ಮೀಕಿ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಮೇಘನಾ ನಡಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಘನಾ ಅವರೇ. ನಮಸ್ಕಾರ ಸರ್. ನೀವು ಹೇಳದಂಗೆ ಕರೆಕ್ಟ್ ಅದ, ಮಣ್ಣು ಪರೀಕ್ಷೆನ ಮೊದಲು ಮಾಡಿಸ್ಕೊಂಡು ನಾವು ವೈಜ್ಞಾನಿಕವಾಗಿ ಬೆಳೆಯನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆವಾಗ ನಮಗೆ ಬೆಳೆ ಉತ್ಪಾದಕತೆ ಆಮೇಲೆ ಗುಣಮಟ್ಟದ ಉತ್ಪಾದನೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಈ ಒಂದು ವಿಷಯದ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಮೂಡಿಸೋ ಬಗ್ಗೆ ಸಾಕಷ್ಟು ಕಾರ್ಯಗಳನ್ನ ಮಾಡಿದಾವೆ. ಮಣ್ಣು ಪರೀಕ್ಷೆ ಮಾಡಿಸ್ರಿ ಅಂತ ಹೇಳಿ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಅವೇನ್ ಹೇಳಿದ್ರಿ, ಕರೆಕ್ಟ್. ಅದನ್ನ ಮಾಡ್ಲಿಕ್ಕೆ ಎಲ್ಲಾ ಕಡೆ ಪ್ರಚಾರನೂ ಮಾಡ್ತು. ಬಟ್ ಏನಾಗ್ತದ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಾಗ್ಲಿ ಒಂದಿಷ್ಟು ಮಂದಿಗೆ ಮಾತ್ರ ಅದನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಎಲ್ಲಾ ರೈತರು ಅದನ್ನ ಮಾಡ್ಕೋಬೇಕು, ಲಕ್ಷಾಂಗಟ್ಲೆ ರೈತರಿಗೆ ಅದನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ರೈತರು ಏನ್ ಮಾಡ್ಬೇಕಂದ್ರೆ ತಮ್ಮ ಒಂದು ಕ್ಷೇತ್ರದಲ್ಲಿ ಮಣ್ಣಿನ ಏನ್ ಗುಣಮಟ್ಟ ಅದ, ನಾವು ಏನದ್ರಲ್ಲಿ ಬೆಳಿಬಹುದು, ಏನೇನ್ ಪೋಷಕಾಂಶಗಳು ಅವ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತಾವಾಗಿನೇ ಮುಂದೆ ಬಂದು ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕಂದ್ರೆ, ಈಗ ನಮ್ಗೆ ಆರಾಮಿಲ್ದಾಗ ನಾವು ಡಾಕ್ಟರ್ ಕಡೆ ಹೋಗಿ ಹೆಂಗ್ ಗುಳಗಿ ತಗೊಂಡ್ ಬಂದು ನಾವಾಗೆ ಹೋಗಿ ಹೆಂಗ್ ಗುಳಗಿ ತಗೊಂಡು ಬರ್ತೀವಿ, ಹಂಗ ನಮ್ಮ ಮಣ್ಣನ್ನ ಆರಾಮಿಲ್ದಾಗ ಹೋಗಿ ಮಾಡಿಸೋಕೆ ನಾನು ರೆಗ್ಯುಲರ್ ಆಗಿ ಮಾಡಿಸ್ಕೋತಿದ್ ಬಿಟ್ರೆ ನಮ್ಮ ಒಂದ್ ಮಣ್ಣಿನ ಒಂದು ಸತ್ವವನ್ನ ಫರ್ಟಿಲಿಟಿಯನ್ನ ಆರೋಗ್ಯವನ್ನ ಕಾಪಾಡ್ಕೋಬಹುದಾಗ್ತದೆ. ಈಗ ಮಣ್ಣಿನ ಆರೋಗ್ಯದಲ್ಲಿ ಒಂದ್ ಹೇಳ್ಬೇಕಂದ್ರೆ ಮೂರ್ ತರ ನಾವು ಅದನ್ನ ಕ್ಯಾಟಗರೈಸ್ ಮಾಡಬಹುದು. ಒಂದು ಭೌತಿಕ ಗುಣ ಅದ್ರದ ಆರೋಗ್ಯ, ಆಮೇಲೆ ರಾಸಾಯನಿಕ ಗುಣದ ಆರೋಗ್ಯ, ಮತ್ತ ಜೈವಿಕ. ಹಿಂಗಂದ್ರೆ ಹೆಂಗ್ರಿ ಅಂತ ಕೆಲವೊಂದು ಪ್ರಶ್ನೆಗಳು ಬರ್ಬೋದು. ಭೌತಿಕ ಗುಣದಾಗ ನೀರು ಹಿಡಿಯೋ ಕೆಪಾಸಿಟಿ ಆಗ್ಬೋದು, ಅಥವಾ ಖನಿಜಾಂಶಗಳು ಎಷ್ಟೆಷ್ಟಿರ್ಬೋದು ಅಂತ ಆಗ್ಬೋದು, ಅಥವಾ ಸಾವಯವ ಇಂಗಾಲ ಇದೆಷ್ಟಿರ್ಬೋದು, ಅಥವಾ ಫೈಬರ್. ಈಗ ಏನು ನಾವು ಗಿಡಗಳ ಎಲೆಗಳನ್ನ ಹಾಕಿದಾಗ ಅಥವಾ ಅವಕ್ರ ಪಳಿಯುಳಿಕೆಗಳನ್ನ ಹಾಕಿದಾಗ ಬರುವಂತ ಫೈಬರ್ ಕಂಟೆಂಟ್ ಏನದ ಅದೆಷ್ಟದ ಎಲ್ಲ ನೋಡ್ಕೊಳಕ್ಕೆ ನಾವು ಒಂದು ಪರೀಕ್ಷೆನ ಮಾಡಿಸ್ಕೋಬಹುದಾಗ್ತದೆ. ಈ ರಾಸಾಯನಿಕಗಳೊಳಗೆ ಸಾಕಷ್ಟು ಬರ್ತಾವ, ಈಗ ಸಾರಜನಕ, ರಂಜಕ, ಪೊಟ್ಯಾಶ್, ಅವು ಮುಖ್ಯ ಪೋಷಕಾಂಶಗಳು. ಅದ ಮತ್ತೆ ಇನ್ನೊಂದು ಕ್ಯಾಲ್ಸಿಯಂ ಆತು, ಸಲ್ಫರ್ ಆತು, ಮ್ಯಾಗ್ನೀಷಿಯಂ ಆತು, ಆಮೇಲೆ ಲಘು ಪೋಷಕಾಂಶಗಳಾದ ಸತು ಅಂದ್ರೆ ಜಿಂಕ್, ಆಮೇಲೆ ಇದು ಕಬ್ಬಿಣ ಆತು, ಕಾಪರ್ ಆತು, ಅಂತವೆಲ್ಲ ಮಾಡಿಸ್ಕೊಂಡ್ರೆ ಮಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು. ಹಾಗೇನೆ ಜೀವಾಂಶಗಳು, ಅದನ್ನ ನಾವು ಆಕ್ಚುಲಿ ಜೈವಿಕ ಗುಣಗಳನ್ನ ನಾವು ಆಕ್ಚುಲಿ ಅನಾಲಿಸಿಸ್ ಮಾಡುವುದಿಲ್ಲ, ಗುಣಮಟ್ಟವನ್ನ ಅಳೆಯುವುದಿಲ್ಲ ಇದರಲ್ಲಿ, ಲ್ಯಾಬ್ ಪರೀಕ್ಷೆಯಲ್ಲಿ ಅಳೆಯುವುದಿಲ್ಲ. ಬಟ್ ನೀವು ಮಣ್ಣಿನ ಗುಣಮಟ್ಟವನ್ನ ಚೆನ್ನಾಗಿ ಕಾಪಾಡಿಕೊಂಡಾಗ ಅಲ್ಲಿ ಸಾಕಷ್ಟು ಜೈವಿಕ ರೈತರಿಗೆ ಒಳ್ಳೆ ಮಾಡುವಂತಹ ಸೂಕ್ಷ್ಮ ಜೀವಿಗಳು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ, ಅವು ಬದುಕ್ತಾವ ಅಂತ ಹೇಳಿ ಉಳಿಕೆ ಎರಡು ಪ್ಯಾರಾಮೀಟರ್ಸ್ ಅನ್ನ ನಾವೇನ್ ಮಾಡಬಹುದು, ಅನಾಲಿಸಿಸ್ ಮಾಡಬಹುದು. ಒಂದೇನ್ ಹೇಳ್ತೇನಂದ್ರ, ಈಗ ಲಘು ಪೋಷಕಾಂಶಗಳು ಎದಕ್ಕೆ ಬೇಕು, ಲಘು ಪೋಷಕಾಂಶಗಳು ಎಷ್ಟು ಬೇಕು. ಮೊದ್ಲಾದ್ರೆ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಾ ಇರಲಿಲ್ಲ, ಈಗ ಒಂದ್ 10 ವರ್ಷದಿಂದ ಅದು ಈಗೆಲ್ಲ ಅದ್ರದ್ದು ಹೆಚ್ಚಿಗೆ ಹಾಕ್ಬೇಕು ಮಾಡ್ಬೇಕು ಅನ್ನೋದು ಬಹಳ ಆಗಿದೆ. ಯಾಕಾಗ್ಯದ, ಯಾಕಂದ್ರೆ ನಾವು ಮಣ್ಣಿನ ಗುಣಮಟ್ಟವನ್ನು ಸರಿಯಾಗಿ ಕಾಪಾಡ್ಕೊಂಡು ಬಂದಿಲ್ಲ. ಅದನ್ನ ಗುಣಮಟ್ಟವನ್ನು ಹೆಂಗ ಕಾಪಾಡ್ಕೋಬೇಕು, ಮೊದ್ಲಿಗೇನಾಗ್ತಿತ್ತು ಒಂದು ವರ್ಷಕ್ಕೆ ಒಂದೇ ಬೆಳಿ ಹಂಗ ಬರ್ತಿತ್ತು, ಬಟ್ ಈಗೇನಾಗಿದೆ ಮೂರ್ ಬೆಳಿ. ಈ ಒಣ ಬೇಸಾಯದಲ್ಲಿ ಎರಡು ಬೆಳೆ ಆಗ್ಬಹುದು, ಆದ್ರೆ ನೀರಾವರಿಯಲ್ಲಂತೂ ಮೂರ್ ಬೆಳಿ ತೆಗಿತಾರೆ. ಸೊ ಆ ಟೈಮ್ನಾಗ ಏನಾಗ್ತದೆ, ಎಲ್ಲಾ ಬೆಳೆಗೂ ನಾವು ಒಳ್ಳೆಯ ಒಂದು ಪೋಷಕಾಂಶನ ಒದಗಿಸ್ಬೇಕು, ಒಳ್ಳೆಯ ಒಂದು ನೈಸರ್ಗಿಕ ಇದನ್ನ ಒದಗಿಸ್ಬೇಕು, ಬೆಳಿಲಿಕ್ಕೆ ಅನುಕೂಲವಾದಂತ ವಾತಾವರಣ ನಾವು ಒದಗಿಸ್ಬೇಕಂದಾಗ ಏನಾಗ್ತದೆ, ಮಣ್ಣಿನ ಗುಣಮಟ್ಟವನ್ನ ಹೆಚ್ಚಾಗಿ ಕಾಪಾಡ್ಕೋಬೇಕಾಗ್ತದೆ. ಸೊ ಅವಾಗ ಏನ್ ಮಾಡ್ಬೇಕಾಗ್ತದೆ, ಮಣ್ಣಿನ ಗುಣಮಟ್ಟ ಕಾಪಾಡ್ಕೋಬೇಕಂದ್ರೆ ಏನ್ ಮಾಡ್ತಾರೆ, ಈಗಿನ ಜನದಾಗೆಲ್ಲ ಏನ್ ಮಾಡ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಾವು ಅಲ್ಲೇ ತಪ್ಪುದಾಗ್ತದೆ. ರಾಸಾಯನಿಕ ವಸ್ತುಗಳನ್ನ ಹೆಂಗ ಹೆಚ್ಚಿಗೆ ಹಾಕ್ತೇವಿ ಅಷ್ಟು ಹೆಚ್ಚಿಗೆ ನಾವು ಮಣ್ಣಿನ ಗುಣಮಟ್ಟವನ್ನ ಕೆಡಿಸ್ತೇವಿ. ಹಾಗೇನೆ ಅದರಲ್ಲಿ ಅಂತರ್ಜಲ ಏನಿರ್ತದೆ ಆ ಗುಣಮಟ್ಟ ಸಹಿತ, ಅದ್ರ ಗುಣಮಟ್ಟ ಸಹಿತ ನಾವು ಕೆಡಿಸ್ಲಿಕ್ಕೆ ಕಾರಣ ಆಗ್ತದೆ. ಸೊ ಹಿಂಗಾಗಿ ನಮ್ಮ ಒಂದು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳ ಲಿಮಿಟ್ ಅದ, ಆಮೇಲೆ ನಾವು ಏನ್ ಬೆಳಿ ಬೆಳಿತೀವಿ ಅದಕ್ಕೆ ಎಷ್ಟು ಬೇಕು ಪೋಷಕಾಂಶ, ಈ ಒಂದು ಎರಡರ ನಡುವಿನ ವ್ಯತ್ಯಾಸ, ಅಷ್ಟೇ ಪೋಷಕಾಂಶಗಳನ್ನ ನಾವು ಮಣ್ಣಿಗೆ ಹಾಕಿದಾಗ ಅವಾಗ ಏನಾಗ್ತದೆ, ನಾವು ಮಣ್ಣಿನ ಗುಣಮಟ್ಟ ಸಹಿತ ಕಾಪಾಡ್ಕೊಳಕ್ ಸಾಧ್ಯ ಆಗ್ತದೆ, ಹಾಗೇನೆ ಆರೋಗ್ಯವನ್ನ ಕಾಪಾಡ್ಕೊಳಕ್ ಸಾಧ್ಯ. ಈಗ ತಾವು ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ನಮ್ಮ ರೈತರು ಮಣ್ಣು ಪರೀಕ್ಷೆ ಮಾಡಿ ತಮ್ಮ ಮಣ್ಣಿನೊಳಗೆ ಎಷ್ಟು ಪೋಷಕಾಂಶಗಳ ಪ್ರಮಾಣ ಅದ, ಅದರ ಲೆಕ್ಕದ ಮೇಲೆ ಎಷ್ಟು ಪೂರೈಕೆ ಮಾಡಬೇಕು, ನಾವು ಅದನ್ನ ಸರಿ ಪೂರಣ ಮಾಡಿದ್ರೆ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ, ಮತ್ತೆ ನಾವು ಅನವಶ್ಯಕವಾಗಿ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಆ ಖರ್ಚು ಕೂಡ ಕಡಿಮೆ ಆಗ್ತದೆ, ಆಮೇಲೆ ರಾಸಾಯನಿಕಗಳಿಂದ ಆಗುವಂತಹ ಏನು ಸಮಸ್ಯೆಗಳು ಆಗ್ತವ ಅದು ಕೂಡ ನಾವು ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಅದ. ಬಹಳ ಇದು ನಮ್ಮ ರೈತರೆಲ್ಲರೂ ಬಹಳಷ್ಟು ವಿಚಾರ ಮಾಡಬೇಕಾದಂತಹ ವಿಷಯ ಅಂತ ಹೇಳ್ಬೋದು. ಮೇಘನವರು, ಈಗ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನುವಂತಹ ಒಂದು ತಯಾರಿ ಒಳಗಿದ್ರ ನಮ್ಮ ರೈತ ಬಂಧವರು, ಯಾವಾಗ ಮಣ್ಣು ಪರೀಕ್ಷೆ ಮಾಡಬೇಕು, ಮತ್ತ ಮಣ್ಣಿನ ಮಾದರಿ ಯಾವಾಗ ಸಂಗ್ರಹ ಮಾಡಬೇಕು, ಎಲ್ಲಿಂದ ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಬೇಕಾದಂಗೆ ಹೇಳೋಣಲ್ಲ. ಏನಂದ್ರ ಮೊದ್ಲ ಮಣ್ಣಿನ ಮಾದರಿ ಯಾವಾಗ ತೆಗಿಬೇಕು, ಈಗ ಹಿಂದೆಲ್ಲ ಏನಾಗ್ತಿತ್ತು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನ್ ಸ್ಕೀಮ್ಸ್ ಬಂದಿದ್ವು ಅವಾಗ ಏನ್ ಮಾಡ್ತಿದ್ರು, ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿಗಳು ಬಂದು ಮಾದರಿಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ಅವ್ರು ಮಾಡಿದಾಗ ಅಷ್ಟಾಯ್ತು. ಮುಂದೆ ಈ ಒಂದ್ ಪ್ರಶ್ನೆ, ಅವಾಗ ಏನ್ ಮಾಡ್ಬೇಕು, ಅವ್ರು ಮಾಡಿ ಹೋಗಿಂದ ಅವ್ರು ಬರ್ಲಿಲ್ಲ ಅಂದ್ರೆ ಅದನ್ನ ಆ ಕೆಲಸ ನಾವು ಮಾಡ್ಬೇಕು, ಮಣ್ಣು ಮಾದರಿಯನ್ನ ನಾವು ತೆಗಿಬೇಕು. ಈ ಮಣ್ಣು ಮಾದರಿಯನ್ನ ಹೆಂಗ್ ತೆಗಿಬೇಕು, ಹಂಗಾರೆ ಅದ್ರಾಗೂ ಒಂದಿಷ್ಟು ಪ್ರೊಸೆಸ್ ಅದರಿ. ಹೆಂಗ್ ಮಾಡ್ಬೇಕಂತಂದ್ರ, ನಿಮ್ಮ ಒಂದು ಹೊಲದ ಏನ ಅಳತೆ ಏನದಲ್ಲ ಅದ್ರಾಗ ಝಡ್ ಆಕಾರದಾಗ ಅಡ್ಡಾಡ್ಬೇಕ್ರಿ. ಝಡ್ ಆಕಾರದಾಗ ಅಡ್ಡಾಡ್ಕೋತನ ಒಂದು 8-10 ಪಾಯಿಂಟ್ಗಳನ್ನ ಅದನ್ನ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡು ಅಲ್ಲಿಂದ ವಿ ಆಕಾರದಾಗ ತೆಗೆ ತೆಗಿಬೇಕ್ರಿ. ಆ ಪಾಯಿಂಟ್ ಒಳಗ ವಿ ಆಕಾರದಾಗ ತೆಗೆದು ಅಲ್ಲಿಂದ ಮೇಲಿನ ಒಂದು 2 ಮಣ್ಣನ್ನ ಬಿಟ್ಬಿಟ್ಟು ಅದ್ರ ಕೆಳಗಿಂದ ಈ ಬ್ರೆಡ್ ಸ್ಲೈಸ್ ಅಂದ್ರೆ ಸೈಡಿಂದ ಬ್ರೆಡ್ ಸ್ಲೈಸ್ ಇರ್ತದಲ್ಲ ಆ ತರ ಸೈಡಿಂದ ಮಣ್ಣಿನ ಸ್ಯಾಂಪಲ್ ಅನ್ನ ತಕ್ಕೋಬೇಕು. ತಕ್ಕೊಂಡು ಬಕೆಟ್ ಒಳಗ ಒಂದು ಕ್ಲೀನ್ ಇರುವಂತ ಬಕೆಟ್ ಒಳಗ ಹಾಕೋಬೇಕಾಗ್ತದೆ. ಹಂಗ 8-10 ಏನ್ ತೆಗ್ದಿರ್ತಿರ್ಲ ಅಲ್ಲಿಂದ ಒಂದ್ ಕಡೆಯಿಂದ ಹಾಕೊಂಡು ಆ ಬಕೆಟ್ ಅನ್ನು ತಗೊಂಡ್ ಬಂದು ಒಂದ್ ಆ ಸ್ಯಾಂಪಲ್ ಎಲ್ಲ ಕೂಡಿ ಒಂದ್ ಒಳ್ಳೆ ಕ್ಲೀನ್ ಆಗಿರುವಂತ ಶೀಟ್ ಪ್ಲಾಸ್ಟಿಕ್ ಶೀಟ್ ಮೇಲೆ ಸುರುವಿ ಅದರಲ್ಲಿರುವಂತಹ ಹೆಂಡಿಗಳನ್ನ ಒಡಿಬೇಕಾಗ್ತದೆ. ಅದರಲ್ಲಿರುವಂತಹ ಕಲ್ಲು ಕಸ ಕಬ್ಬಿಣ ಗಾಜು ಅವನ್ನೆಲ್ಲ ತೆಗೆದು ಅದು ನೀಟಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಆಮೇಲೆ ವೃತ್ತಾಕಾರ ಅಥವಾ ಚೌಕಾಕಾರದಾಗ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಹರಡ್ಕೊಂಡು ಆಮೇಲೆ ಅದಕ್ಕೆ 4 ಭಾಗ ಮಾಡ್ಬೇಕ್ರಿ. 4 ಭಾಗ ಮಾಡಿ ಅದ್ರಾಗ ಅಪೋಸಿಟ್ 2 ಭಾಗನ ಒಂದ್ ಕಡೆ ತಕೊಂಡು ಇನ್ 2 ತೆಗೆದು ಬಿಡ್ರಿ. ಮತ್ತ ಅದನ್ನ ಆ ಒಂದ್ ಏನ್ ತಕೊಂಡಿರ್ತಿರಲ್ಲ ಅದನ್ನ ಮತ್ ನಾಲ್ಕು ಭಾಗ ಹರಡಿ ಮತ್ತೆ 4 ಭಾಗ ಮಾಡ್ಬೇಕು. 4 ಮಾಡಿ ಈ ತರ ಮಾಡ್ಕೋತ ಮತ್ ಎರಡ್ ಭಾಗ ತಕೊಂಡು ಈ ತರ ಮಾಡ್ಕೋತ ಹೋಗಿ ಎಲ್ಲಿ ತನಕ ಈ ತರ ಮಾಡ್ಬೇಕಂತಂದ್ರ ಮಣ್ಣಿನ ಮಾದರಿ 1/4 kg ಸಿಗ್ಬೇಕು. ಅಲ್ಲಿ ತನಕ ಈ ಪ್ರೊಸೆಸ್ ಕಂಟಿನ್ಯೂ ಮಾಡ್ಕೋತ ಹೋಗ್ಬೇಕು. ಇದಕ್ಕೇನಂತಾರ ಅಂದ್ರ ಚತುರ್ವಿಂಗಡನಾ ಪದ್ಧತಿ ಅಂತಾರ. ಇದನ್ನ ಮಾಡಿಂದ ನೀವು ನಿಮ್ಮ ಈ ಒಂದು ಹೊಲದ ಸರ್ವೆ ನಂಬರ್, ನಿಮ್ ಹೆಸರು ಊರು ಸರ್ವೆ ನಂಬರು, ಮತ್ತೆ ಯಾವ ತರದ ಮಣ್ಣು ಐತಿ, ಮತ್ತೆ ಏನ ಹಿಸ ಎಲ್ಲ ಹಾಕಿ ಆಮೇಲೆ ಯಾವ ಡೇಟಿಗೆ ತೆಗ್ದಿರಿ ಪ್ರತಿಯೊಂದನ್ನು ವಿವರಗಳನ್ನ ಹಾಕಿ ನೀವು ಏನ್ ಮಾಡ್ಬೇಕು ಅದನ್ನ ಒಂದು ಕ್ಲಾತ್ ಬ್ಯಾಗ್ ನಾಗ ಒಂದು ಅರ್ಬಿ ಚೀಲ ಹಾಕಿ ಎಲ್ಲಾ ವಿವರಗಳನ್ನ ಬರೆದು ಅದನ್ನ ನಿಮ್ಮ ಹತ್ತಿರ ಇರುವಂತಹ KVK ಲ್ಯಾಬೋರೇಟರಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಯೋಗಾಲಯಕ್ಕೆ ಕೊಡಬೇಕು, ಅಥವಾ ಕೃಷಿ ಇಲಾಖೆಯ ಪ್ರಯೋಗಾಲಯ, ಅಥವಾ ಈಗ ನಮ್ಗೆ ಇನ್ನೊಂದು ಸಂತಸದ ಸುದ್ದಿ ನಾನು ಎಲ್ಲಾ ರೈತ ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವಾಲ್ಮೀಕಿ ಸಂಸ್ಥೆಯಲ್ಲಿ ನಾವು ಮಣ್ಣು ಪತ್ತು ನೀರಿನ ಪರೀಕ್ಷಾ ಪ್ರಯೋಗಾಲಯವನ್ನ ಶುರು ಮಾಡಿದ್ದೇವೆ. ಎಲ್ಲರೂ ಇಲ್ಲಿ ಸ್ಯಾಂಪಲ್ ಅನ್ನ ಕೊಡಬಹುದು, ಮಾದರಿಗಳನ್ನ ತಂದು ಕೊಡಬಹುದು, ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಈ ತರ ಮಾದರಿಗಳನ್ನ ತಂದು ಕೊಟ್ಟು ನಿಮ್ಮ ವಿಳಾಸವನ್ನ ಕೊಟ್ಟರೆ ನಾವು ಅದನ್ನ ನಿಮಗ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ನಾವು ಏನ್ ಮಾಡಿದೀವಿ, ಶುಲ್ಕವನ್ನ ಈ ಒಂದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣಾ ಶುಲ್ಕವನ್ನ ಬೇರೆ ಕಡೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಆಯ್ತು ಅಥವಾ ಕೃಷಿ ಇಲಾಖೆಯಲ್ಲಿ ಏನ್ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು 10% ಅಷ್ಟು ಕಡಿಮೆ ರೇಟ್ ಅನ್ನ ಇಟ್ಟಿದೀವಿ. ದಯವಿಟ್ಟು ಎಲ್ಲಾ ರೈತರು ತಮ್ಮ ಒಂದು ಹೊಲದ ಮಾದರಿಯನ್ನ ತೆಗೆದುಕೊಂಡು ಬರಬೇಕು. ಮತ್ ಈ ಮಾದರಿಯನ್ನ ಯಾವಾಗ ತೆಗಿಬೇಕು ಅಂತ ಕೇಳಿದ್ರಿ ನೀವು. ಬೆಳೆ ಯಾವಾಗ ನೀವು ತಕ್ಕೋತೀರಿ, ನಿಮ್ಮ ಭೂಮಿಗಳು ಯಾವಾಗ ಖಾಲಿ ಇರ್ತಾವ ಆಮೇಲೆ ಒಣಗಿರ್ತಾವ, ಆ ಟೈಮ್ನಾಗ ನೀವು ಮಾದರಿಯನ್ನ ತೆಗಿಬೇಕು. ಮಾದರಿಯನ್ನ ತೆಗೆದಿಂದ ಈ ತರ ನಾವ್ ಏನ್ ಹೆಂಗ್ ಪ್ರೊಸೆಸ್ ಮಾಡ್ರಿ ಅಂತ ಹೇಳಿವಿ ಆ ತರ ಮಾಡ್ಕೊಂಡು ತಗೊಂಡು ಬರ್ಬೇಕಾಗ್ತದ ನಮ್ಮಲ್ಲಿ ವಿವರಗಳನ್ನ ಬರ್ಕೊಂಡು. ಆಮೇಲೆ ಇನ್ನೊಂದಂದ್ರೆ GPS ನಿಮ್ದೇನ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ ನಾವು, ಅಕ್ಷಾಂಶ ರೇಖಾಂಶ, ಈ ಎಲ್ಲರ ಕೈಯಾಗೂ ಸ್ಮಾರ್ಟ್ ಮೊಬೈಲ್ಸ್ ಬಂದಾವ. ಸೊ ಆ ಪ್ರಕಾರ ನೀವು ಅಕ್ಷಾಂಶ ರೇಖಾಂಶನ ಬರ್ಕೊಂಡು ಬಂದ್ರು ಬಹಳ ಅನುಕೂಲ. ಸೊ ಅದನ್ನ ತಕೊಂಡ್ ಬಂದು ಇಲ್ಲಿ ಕೊಡ್ಬೇಕು. ಆಮೇಲೆ ಎಷ್ಟು ಡೀಪ್ ತೆಗಿಬೇಕ್ರಿ, ವಿ ಆಕಾರದಾಗ ನಾವು ತೆಗಿಬೇಕಂತ ಹೇಳಿದ್ವಿ. ಇದು ಎಷ್ಟು ತೆಗಿಬೇಕು ಅಂತಂದ್ರೆ ಬೇರಿನ ವಲಯ, ನೀವ್ ಯಾವ ಬೆಳೆನ ಹಾಕ್ತಿರಿ ಅದ್ರದ ಬೇರಿನ ವಲಯ ಎಲ್ಲಿರ್ತದ ಅಲ್ಲಿಂದ ಅಷ್ಟು ಡೀಪ್ ನೀವು ತೆಗಿಬೇಕು. ಅಂದ್ರೆ ಈಗ ಜೋಳ ಆತು, ಕಬ್ಬ ಆತು, ಇವೆಲ್ಲ ಏನಿರ್ತಾವು, ಮೇಲೆ ಇರ್ತಾವು, ಒಂದ 6 inch ಇದ್ರಾಗ ಇರ್ತಾವು. ಸೊ ಅಲ್ಲಿಂದ ನೀವು ತಕ್ಕೋಬಹುದು. ಅದೇ ಹತ್ತಿ ಅಥವಾ ತೊಗರಿ ಆತು ಸ್ವಲ್ಪ ಕೆಳಗಿಳಿದಿರ್ತಾವು, ಬೇರಿನ ವಲಯಗಳು ಸ್ವಲ್ಪ ಕೆಳಗಿರ್ತಾವ. ಸೊ ಅಲ್ಲಿಂದ ನೀವು ಅಷ್ಟು ತೆಗೆದು ತಗೋಬೇಕು. ಅದೇ ತೋಟಗಾರಿಕೆ ಬೆಳೆಗಳಾದ್ರೆ ಇನ್ನಷ್ಟು ಡೀಪ್ ಹೋಗಿರ್ತಾವ. ಏನಂದ್ರ ಕಾಮನ್ ಆಗಿ ಏನಂದ್ರಪ್ಪ ಸಸ ಅಂದ್ರ, ನೀವು ಬೇರಿನ ವಲಯ ಎಲ್ಲಿರ್ತದೆ, ನೀವು ಬೆಳೆದಂತಹ ಬೆಳೆಗಳ ಬೇರಿನ ವಲಯ ಎಲ್ಲಿರ್ತದೆ ಅಲ್ಲಿಂದ ಸ್ಯಾಂಪಲ್, ಅಷ್ಟು ತೆಳಗಿಂದ ಸ್ಯಾಂಪಲ್ ಅನ್ನ ತಗೊಂಡು ಬರ್ಬೇಕಾಗ್ತದೆ. ಸೊ ಇವನ್ನ ನೀವು ಖಾಲಿ ಇದ್ದಾಗ, ಮಣ್ಣು ನಿಮ್ಮ ಕ್ಷೇತ್ರ ಖಾಲಿ ಇದ್ದಾಗ ತೆಗಿಬಹುದು. ಕೆಲವೊಂದ್ಸತಿ ಏನಾಗ್ತದ, ಕ್ಷೇತ್ರದಲ್ಲಿ ಆಲ್ರೆಡಿ ನೀವು ಬೆಳೆಯನ್ನ ಬೆಳೆದಿರ್ತೀರಿ, ಬೆಳೆದಾಗ ಆ ಬೆಳೆಗಳೊಳಗ ಏನೋ ಒಂದು ಕೊರತೆ ಲಕ್ಷಣ ಕಂಡು ಬರ್ತದೆ, ಏನೋ ಒಂದು ಹಳದಿ ಆಗ್ತದೆ, ಕೆಂಪಾಗ್ತದೆ, ಬೆಳೆಗಳು ಕೆಂಪಾಗ್ತಿರ್ತದೆ. ಸೊ ಅಂತ ಟೈಮ್ನಾಗ ಏನಂತ ತಿಳ್ಕೊಬೇಕಂತಂದ್ರೆ ಮಾಡಿದ್ರೆ ಏನ್ ಮಾಡ್ಬೇಕಂದ್ರೆ, ನೀವು ಆ ಎರಡು ನಿಮ್ದೇನು ಬೆಳೆಗೆ ಲೈನ್ ಇರ್ತಾವ ಆ ಲೈನ್ ನಡುವ ಬೇರಿನಿಂದ ಸ್ವಲ್ಪ ದೂರ, ಯಾಕಂದ್ರೆ ನೀವೆಲ್ಲ ಗೊಬ್ಬರ ಅದು ಎಲ್ಲ ಹಾಕಿಬಿಟ್ಟಿರ್ತೀವಿ. ಸೊ ಅಲ್ಲಿ ಹತ್ರ ತೆಗಿಬೇಡ್ರಿ, ಸ್ವಲ್ಪ ಬೇರಿನಿಂದ ದೂರ ಇಟ್ಟು ಅಲ್ಲಿ ನೀವು ಇದೇ ತರ ಸ್ಯಾಂಪಲ್ ತೆಗೆದುಕೊಟ್ರೆ ನಾ ಅದು ಅದು ಅನುಕೂಲ ನಿಮ್ಗೆ ಏನಂತ ಗೊತ್ತಾಗ್ತದೆ. ಹಂಗ ಕೆಲವೊಮ್ಮೆ ಏನಾಗ್ತದೆ, ಹಂಗ ಮೇಲೆ ನೋಡಿದ್ರು ಎಷ್ಟೇ ಏನ ಸಿಂಪರಣೆ ಮಾಡಿದ್ರು ಹೆಚ್ಚಾಕೊಂಡ್ವಿ, ಜಿಂಕ್ ಸಲ್ಫೇಟ್ ಸಿಂಪರಣೆ ಮಾಡ್ತಿರ್ತೀರಿ, ಕಬ್ಬಿಣದ ಸಲ್ಫೇಟ್ ಸಿಂಪರಣೆ ಮಾಡ್ತಿರ್ತೀವಿ, ಅಥವಾ ಈ ಮೈಕ್ರೋ ಇರಿಗೇಷನ್ ಸಿಂಪರಣೆನೆ ಬಂದಾವ ಈಗ. ಸೊ ಅಂತವನ್ನು ಮಾಡ್ತಿರ್ತೀರಿ, ಅವು ಏನೂ ಆಗ್ಲಿಲ್ಲ ಅನ್ನೋ ಪಕ್ಷದಾಗ ಹಂಗಾರೆ ಏನಂತ ಸಮಸ್ಯೆ ಕಡದಾಗ ಈ ಒಂದು ಇದನ್ನ ಪ್ರೊಸೀಜರ್ ನೀವು ಅಡಾಪ್ಟ್ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ. ಮತ್ತೆ ಇದು ಹೆಂಗೆಂಗ್ ತೆಗಿಬೇಕು, ಎಲ್ಲೆಲ್ಲಿಂದ ತೆಗಿಬೇಕು ಸ್ಯಾಂಪಲ್, ಎಲ್ಲಾ ಕಡೆ ತೆಗಿಬೇಕಾ? ಅಂದ್ರ ಇಡೀ ಒಂದು 10 acres ಇರ್ತದ ಒಬ್ಬೊಬ್ರದ. ಸೊ 10 acres ಒಂದ ತೆಗಿಬೇಕಾ? ನಾವೇನ್ ಹೇಳ್ತೀವಿ ಅಂತಂದ್ರೆ 8 acres ತನಕ ನಿಮ್ದು ಒಂದ ತರ ಮಣ್ಣು ಇತ್ತಂದ್ರ, ಹೊಲ್ದಾಗ ಒಂದ ತರ ಮಣ್ಣು ಇತ್ತಂದ್ರ 8 acres ತನಕ ಒಂದ್ ಸ್ಯಾಂಪಲ್ ತೆಗೀರಿ. ಮತ್ತೆ ಇನ್ನೂ ಹೆಚ್ಚಿತ್ತಂದ್ರ, ಅದು 15 acres ಏನಾರ ಇತ್ತಂದ್ರ ಇನ್ನೊಂದ್ ಸ್ಯಾಂಪಲ್ ತೆಗೀರಿ, ಆ ತರ ಹೇಳ್ತೀವಿ. ಅಥವಾ 2 acres ಒಂದ್ ಎಕರೆ ಒಂದ್ ತರ, ಇನ್ನೊಂದ್ ಎಕರೆ ಇನ್ನೊಂದ್ ತರ ಇತ್ತಂದ್ರ ಬೇರೆ ಬೇರೆ ತೆಗೀರಿ. ಹಾ, ಆ ತರ ಸಾಧ್ಯತೆಗಳು ಇರ್ತಾವ. ಅದಕ್ಕಾಗಿ ಬೇರೆ ಬೇರೆ ಒಂದೊಂದೇ ಎಕರೆನ ಬೇರೆ ಬೇರೆ ಇದ್ರು ಬೇರೆ ಬೇರೆ ತೆಗಿಬೇಕಾಗ್ತದೆ. ಸೊ ಇವೆಲ್ಲ ಒಂದ್ ಸ್ವಲ್ಪ ಗಮನದಾಗ ಇಟ್ಕೋಬೇಕಾಗ್ತದೆ. ಆಮೇಲೆ ಒಣ ಬೇಸಾಯದವರು ಅಲ್ಲಿ ನೀರು ಹೆಚ್ಚಿಗೆ ಆಡ್ತಿರಂಗಿಲ್ಲ, ಅಂದ್ರೆ ನೀ ಮಣ್ಣಾಗ ನೀರು ಹೆಚ್ಚಿಗೆ ಬೀಳ್ತಿರಂಗಿಲ್ಲ, ಹೆಚ್ಚಿಗೆ ಹರಿದು ಹೋಗೋದು ಮಾಡೋದು ಎಲ್ಲ ಆಗ್ತಿರಂಗಿಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ಬೇಕ, 3 years ಅವರು ಸ್ಯಾಂಪಲ್ ತೆಗೆದುಕೊಟ್ರು ನಡೀತದೆ. ಈ ಕೆಲವೊಮ್ಮೆ ನಮ್ಮಲ್ಲಿ ತರಬೇತಿಗೆ ಬಂದಿರ್ತಾರ ರೈತರು, ಅವ್ರೆಲ್ಲ ನಾವ್ ಆಕ್ಚುಲಿ ಎಲ್ಲರೂ ಕೆನಾಲ್ ಏರಿಯಾದಿಂದ ಕರೆಸ್ತೀವಿ, ಇರಿಗೇಷನ್ ಮಾಡ್ತಿರ್ತಾರ ಅವ್ರೆಲ್ಲಾರು, ನೀರಾವರಿ ಮಾಡ್ತಿರ್ತಾರ. ಅವ್ರೇನ್ ಮಾಡ್ತಾರ, 3 years ತೆಗೆದಿವ್ರಿ ಅಂತ. ಎಷ್ಟು ವರ್ಷ ತೆಗೆದು ಅಂತ ಕೇಳಿದ್ರೆ 3 years ತೆಗೆದು. ಅದ ಒಣ ಏನ ಬೇಸಾಯ ಮಾಡ್ತಿರ್ತಾರ ಅವ್ರಿಗಷ್ಟ ಅಪ್ಲೈ ಆಗ್ತದೆ. ಈಗೇನ್ ನೀರಾವರಿ ಏನ್ ಮಾಡ್ತಿರ್ತಾರಲ್ಲ, ಇವ್ರದ್ ಖಾಯಂ ನೀರ್ ಹರಿತಿರ್ತದ. ಈ ಮಣ್ಣಿನ ಖಾಯಂ ನೀರ್ ಹರಿತಿರೋದ್ರಿಂದ ಮಣ್ಣಿನ ಗುಣಗಳು ಹೆಚ್ಚಿಗೆ ಚೇಂಜಸ್ ಆಗೋ ಬಹಳ ಸಾಧ್ಯತೆಗಳಿರ್ತಾವ ವರ್ಷಕ್ ವರ್ಷಕ್. ಅದಕ್ಕಾಗಿ ಅವ್ರು ವರ್ಷಕ್ ವರ್ಷಕ್ಕೆ ಸ್ಯಾಂಪಲ್ ಅನ್ನ ವಿಶ್ಲೇಷಣೆನ ಮಾಡ್ಕೋಬೇಕು. ಏನಾಗ್ತದೆ, ನೀವು ಇಷ್ಟೆಲ್ಲ ಖರ್ಚು ಮಾಡ್ತೀರಿ, 100,000+ ಖರ್ಚು ಮಾಡ್ತಿರ್ತೀರಿ ನೀವು, ಇಲ್ಲಿ ಏನ್ ಮಾಡೋದು, 300 rupees ವರ್ಷಕ್ಕೆ 300 rupees ಆಗ್ಬೋದಲ್ಲ ಖರ್ಚು ಮಾಡ್ಲಿಕ್ಕೆ. ನಮ್ಮ ಒಂದು ಮಣ್ಣಿನ ಗುಣಲಕ್ಷಣ ನಾವು ತಿಳ್ಕೊಳಕ್ಕೆ ಇಷ್ಟು ಸಾಧ್ಯ ಆಗ್ತದೆ ನಮ್ಮ ಕಡೆಯಿಂದ. ಅಷ್ಟು ಮಾಡಿಬಿಟ್ರೆ ನಮ್ಮ ಒಂದು ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಸೊ ನೀರಿನ ನೀರಾವರಿಯವರು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು, ಹಾಗೆ ನೀರಿನ ಪರೀಕ್ಷೆಯನ್ನು ಸಹಿತ ಮಾಡಿಸ್ಕೋಬೇಕು. ಅಲ್ದನ ಇವರು ಬರೀ ಲಘು ಪೋಷಕಾಂಶಗಳನ್ನು ಸಹಿತ ಮಾಡಿಸ್ಕೋಬೇಕಾಗ್ತದೆ. ಬರೀ ಮುಖ್ಯ ಪೋಷಕಾಂಶಗಳು ಅಷ್ಟೇ ಅಲ್ಲ, ಲಘು ಪೋಷಕಾಂಶದ ವಿಶ್ಲೇಷಣೆ ಸಹಿತ ಇವರು ಮಾಡಿಸ್ಬೇಕಾಗ್ತದೆ. ಸೊ ಈಗ ನೀರಿನ ಮತ್ತು ಮಣ್ಣಿನ ಸ್ಯಾಂಪಲ್ ಅನ್ನ ದಯವಿಟ್ಟು ಇವರು ನಮ್ಮಲ್ಲಿನೂ ತಂದ್ಕೊಟ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ, ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಎಲ್ಲೆಲ್ಲಿಂದ ತೆಗಿಬೇಕು ಸ್ಯಾಂಪಲ್, ಎಲ್ಲಾ ಕಡೆ ತೆಗಿಬಹುದೇನು ಅಂದ್ರೆ ದೊಡ್ಡ ಮರದ ನೆರಳಿನಾಗ್ಲಿ ತೆಗಿಬಾರ್ದು. ಆಮೇಲೆ ಬದು ಹತ್ರ, ಆಮೇಲೆ ಚಕಡಿ ಗಾಡಿ ಓಡುವಂತ ಜಾಗದಾಗ, ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ನೀವೇನ ತಿಪ್ಪಿ ಹಾಕಿರ್ತೀರಿ ತಿಪ್ಪಿ ಹತ್ರ ತೆಗಿಬೇಡ್ರಿ. ಆಮೇಲೆ ನೀರ್ ಹರಿದು ಹೋಗಿರ್ತದ, ಸರು ಆಗಿರ್ತದ, ಅಲ್ಲೆಲ್ಲ ಬರೀ ಇದು ಎದ್ದಿರ್ತಾವ, ಹೆಂಡ್ ಎದ್ದಿರ್ತಾವ, ಅಂತ ಜಾಗದಾಗ ತೆಗಿಬೇಡ್ರಿ. ಆಮೇಲೆ ಕೆಲವೊಮ್ಮೆ ಏನಾಗ್ತದ, ನಾ ಏನಂತೀವಿ ನೆಲ ಹಸಿ ಇದ್ದಾಗ ತೆಗಿಬೇಡ್ರಿ ಅಂತ ಹೇಳ್ತೀವಿ. ಬಟ್ ನೀರಾವರಿ ಕ್ಷೇತ್ರದಲ್ಲಿ ನೆಲ ಹಸಿ ಇರ್ಲಾರ್ದಂತ ಟೈಮ್ಗಳು ಬಹಳ ಕಡಿಮೆ. ಸೊ ಅಂತ ಟೈಮ್ನಾಗ ನೀವೇನ್ ಮಾಡ್ಬೇಕಂದ್ರ ಅವನ್ ತೆಗದಾಗ ಸಹಿತ ಮೊದ್ಲ ನೆರಳಿನಾಗ ಮಣ್ಣು ಮಾದರಿನ ಒಣಗಿಸಬೇಕಾಗ್ತದೆ. ನೀವೇನ ಬಕೆಟ್ನಾಗ ಕಲೆಕ್ಟ್ ಮಾಡ್ತೀರಿ ಎಲ್ಲ ತಗೊಂಡು ಹೋಗ್ತೀರಿ, ಆ ಮಣ್ಣು ಮಾದರಿಯನ್ನ ಮೊದ್ಲ ನೆರಳಿನಾಗ ಒಣಗಿಸಿ ಆಮೇಲೆ ಅದನ್ನ ನಾನು ಚತುರ್ವಿಂಗಡನಾ ಪದ್ಧತಿ ಅಂತ ಹೆಂಗ ನಾಲ್ಕು ಭಾಗ ಮಾಡಿ ಮಾಡಂತ ಹೇಳಿದ್ನಲ್ಲ ಆ ಟೈಪ್ ಮಾಡಿ ನಮಗ ಮಾದರಿಯನ್ನ ಸಲ್ಲಿಸಬೇಕಾಗ್ತದೆ. ಈಗ ತಾವು ಮಣ್ಣು ಪರೀಕ್ಷೆ ಮಾಡಬೇಕಾದಂತಹ ಸಂದರ್ಭದೊಳಗ ಯಾವ ರೀತಿ ಸ್ಯಾಂಪಲ್ ತೆಗಿಬೇಕು, ಮಾದರಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಹೆಂಗ್ ತೆಗಿಬೇಕು, ಏನು ನಿಯಮಾವಳಿಗಳದಾವ ಎಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ರಿ. ಇನ್ನೊಂದು ವಿಷಯ ಹೇಳಿದ್ರಿ, ನೀರು ಪರೀಕ್ಷೆ ಅನ್ನುವಂಥದ್ದು, ನೀರಿನ ಸ್ಯಾಂಪಲ್ ಯಾವ ರೀತಿ ತೆಗಿಬೇಕಂತೀರಿ? ಕರೆಕ್ಟ್, ನಾ ಅದನ್ನ ಹೇಳ್ತೀನಿ. ನೀರಿನ ಸ್ಯಾಂಪಲ್ ಅಂತಂದ್ರ ಈಗ ಬೋರ್ ಇದ್ದವ್ರು ಏನ್ ಮಾಡ್ಬೇಕು, ಬೋರ್ ನ ಸ್ಟಾರ್ಟ್ ಮಾಡಿ ಒಂದ್ 10 ನಿಮಿಷ ಬಿಟ್ಬಿಡ್ಬೇಕು ಅದನ್ನ ಹರಿಲಿಕ್ ಬಿಟ್ಟು. ಆಮೇಲೆ ಸ್ಯಾಂಪಲ್ ಅನ್ನ ಈ ಗ್ಲಾಸ್ ಜಾರ್ಸ್ ಅಂತೀವಿ, ಗಾಜಿನ ಬಾಟಲ್ ಅಲ್ಲಿ ಸಂಗ್ರಹಿಸಬೇಕು. ದಯವಿಟ್ಟು ಯಾವುದೇ ಸ್ಟೀಲ್ ಆತು ಅಥವಾ ಈ ತಾಮ್ರದ ಆತು, ಪ್ಲಾಸ್ಟಿಕ್ ಆತು, ಕಬ್ಬಿಣ ಆತು, ಅಂತಾವ್ ಯಾವ್ದ್ರಾಗೂ ಸಂಗ್ರಹಿಸಬೇಡ್ರಿ. ಗಾಜಿನ ಬಾಟ್ಲಿಯೊಳಗ್ ಮಾತ್ರ ಸಂಗ್ರಹಿಸ್ರಿ. ಮ್ಯಾಲೆ ಇದು ರಬ್ಬರ್ ಕ್ಯಾಪ್ ಇರ್ತಾವಲ್ಲ ಅಂತದಾದ್ರ ಇನ್ನೂ ಬಹಳ ಚಲೋ. ಸೊ ಅದನ್ನೇನ್ ಮಾಡ್ಬೇಕು, ನೀರಿನ ಸ್ಯಾಂಪಲ್ ಸಂಗ್ರಹಿಸಿದಾಗ ಮಾತ್ರ ಅದ್ ಮೊದ್ಲು ತೊಳೆದ್ಬಿಟ್ಟು ಆಮೇಲೆ ಸಂಗ್ರಹಿಸ್ರಿ. ಮತ್ತೆ ನಿಮ್ದು ಹೆಸರು ಊರು ಎಲ್ಲ ನಿಮ್ ಡೀಟೇಲ್ಸ್ ಏನೇನವ ಎಲ್ಲ ಹಾಕಿ ಕೊಡ್ಬೇಕಾಗ್ತದ. ಇದನ್ನ ಏನ್ ಮಾಡ್ಬೇಕು, 48 ತಾಸೊಳಗನ ನೀವು ಮಾದರಿಯನ್ನ ಸಲ್ಲಿಸಬೇಕಾಗ್ತದೆ, ಪ್ರಯೋಗಾಲಯಕ್ಕೆ ಸಲ್ಲಿಸಬೇಕು. ಯಾಕಂದ್ರೆ ನೀರಿನ ಗುಣಲಕ್ಷಣಗಳನ್ನ ಲಘು ಚೇಂಜ್ ಆಗೋ ಚಾನ್ಸಸ್ ಬಹಳ ಇರ್ತಾವ. ಯಾಕಂದ್ರೆ ಬಹಳ ಅನ್ಸ್ಟೇಬಲ್ ಅಂದ್ರೆ ಅದು ಅದಕ್ಕೆ ಸ್ಟೆಬಿಲಿಟಿ ಇರಂಗಿಲ್ಲ, ನೀರಿಗೆ ಸ್ಟೆಬಿಲಿಟಿ ಇರಂಗಿಲ್ಲ, ಲಘು ಚೇಂಜಸ್ ಆಗ್ತಿರ್ತಾವ. ಸೊ ಅದನ್ನ 48 ತಾಸೊಳಗ ಕೊಡ್ಬೇಕು. ಮಣ್ಣಿನ ಸ್ಯಾಂಪಲ್ ಒಂದ್ 4-5 ದಿನ ತಗೊಂಡ್ರು ಅಡ್ಡಿ ಇಲ್ಲ, ಅದು ಅದರ ಗುಣಲಕ್ಷಣಗಳು ಅಷ್ಟು ಲಘು ಚೇಂಜ್ ಆಗುದಿಲ್ಲ. ಸೊ ಹಿಂಗಾಗಿ ಇದನ್ನ ಲಘುನ ಕೊಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು, ಈಗ ನಾವೆಲ್ಲ ನಿಮಗೆ ವಿಶ್ಲೇಷಣೆ ಮಾಡ್ಕೊಡ್ತೀವಿ, ಕಾರ್ಡ್ ಕೊಡ್ತೀವಿ, ಎಲ್ಲ ಏನೇನು ಎಷ್ಟಿಷ್ಟವಂತೆಲ್ಲ ಹಾಕೊಡ್ತೀವಿ. ಎಷ್ಟು ಮಂದಿ ಈಗ ಹಿಂದಾದ್ರೂ ಸಹಿತ ಸರ್ಕಾರದಿಂದ ನಿಮಗೇನು ಕೊಟ್ಟಾರ ಕಾರ್ಡ್ಗಳು, ಅವನ್ ಎಷ್ಟು ಮಂದಿ ಓದಿ ಎಷ್ಟು ಮಂದಿ ತಿಳ್ಕೊಂಡಿರಿ? ಅದ್ ಇಲ್ಲಿ ಬಂದ ನಮ್ಮ ತರಬೇತಿಗೆ ಏನ್ ಬರ್ತಾರ ರೈತರು, ಇವ್ರಿಗೆ ಕೇಳಿದಾಗ ಇಲ್ರಿ ಕೊಟ್ಟಾರ್ರಿ ಅದ್ ಬಣ್ಣದಿತ್ರಿ ಒಯ್ದ ಇಟ್ಟಿವ್ರಿ, ಇದಷ್ಟೇ ನಮಗ ಆನ್ಸರ್ ಬರ್ತಾವ. ದಯವಿಟ್ಟು ಇಂತದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನಾವು ನಮ್ಮ ಡಾಕ್ಟರ್ ಕಡೆ ಹೋದಾಗ ದವಾಖಾನೆಯಿಂದ ಅವ್ರು ಏನಾರ ಸ್ಕ್ಯಾನಿಂಗ್ ಕೊಟ್ರೆ ಏನ್ ಬಂದ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ನಾವು ಹೆಂಗ್ ನೋಡ್ಕೋತೀವಿ, ಏನದ ನೋಡೋಣ ಹೆಂಗ್ ನೋಡ್, ಅದೇ ಕ್ಯೂರಿಯಾಸಿಟಿ ನಮ್ಗೂ ಮಣ್ಣಿನ ಪರೀಕ್ಷೆದಾಗೂ ಅದೇ ಕ್ಯೂರಿಯಾಸಿಟಿ ಇರ್ಬೇಕಾಗ್ತದೆ. ಯಾಕಂದ್ರ ಮುಂದ ನಮ್ಮ ಒಂದ್ ನಮ್ ಜೀವನಕ್ಕ ಆಗುವಂತಹ ಒಂದು ತುತ್ತನ್ನ ಅನ್ನದ ತುತ್ತನ್ನ ಕೊಡೋದು, ಹಿಂಗಾಗಿ ಅದ್ರದ್ದು ಸಹಿತ ನಾವು ಅಷ್ಟೇ ಕ್ಯೂರಿಯಾಸಿಟಿಯಾಗಿ ತಿಳ್ಕೋಬೇಕು. ಅದನ್ನ ಬಣ್ಣದಾಗ ಕೊಟ್ಟಿರ್ತಾರ, ಅಥವಾ ಎಷ್ಟು ಕಡಿಮೆ ಅದ ನಿಮ್ಗೆ ಸಾರಜನಕ, ಎಷ್ಟು ಕಡಿಮೆ ಅದ ರಂಜಕ, ಎಷ್ಟು ಕಡಿಮೆ ಅದ ಅಥವಾ ಹೆಚ್ಚಿಗೆ ಎಷ್ಟದ, ಅಥವಾ ಲಘು ಪೋಷಕಾಂಶಗಳು ಯಾವ್ಯಾವ ಬೇಕು, ಅಥವಾ ಸಾವಯವ ಗೊಬ್ಬರ ಹಾಕ್ಬೇಕು ಹೆಂಗ, ನೀವು ಎಷ್ಟು ಹಾಕ್ಬೇಕು ಪ್ರತಿಯೊಂದನ್ನು ಅದರಲ್ಲಿ, ಅಥವಾ ಈಗ ಸೌಳು ಜೌಳು ಆಗಿದ್ರ ಅದಕ್ಕೆ ಸರಿಪಡಿಸುವಂತ ಈಗ ಜಿಪ್ಸಾ ಹಾಕ್ಬೇಕು ಅಥವಾ ಕ್ಯಾಲ್ಸಿಯಂ ಹಾಕ್ಬೇಕು ಪ್ರತಿಯೊಂದನ್ನು ಹೇಳಿರ್ತಾರಲ್ಲಿ. ಸೊ ಅದನ್ನ ತಿಳ್ಕೊಬೇಕಾಗ್ತದೆ. ಇಲ್ಲ ನಿಮ್ಗೆ ಓದಕ್ ಕೆಲವೊಂದು ಬಹಳಷ್ಟು ನಮ್ಮ ರೈತರಿಗೆ ಓದಲಿಕ್ಕೆ ಬರುವಂತ ಸಾಧ್ಯತೆಗಳು ಕಡಿಮೆ ಇರ್ತಾವ. ಅವಾಗ ಏನ್ ಮಾಡ್ಬೇಕಂದ್ರೆ ನಿಮಗೆ ಯಾವಾಗ ಇದನ್ನ ಕೊಡ್ತಾರ ಕಾರ್ಡ್ ಏನ್ ಕೊಡ್ತಾರ ಅದನ್ನ ಓದ್ಲಿಕ್ಕೆ ಬರೋರಂತ ಕಡೆ ಹೋಗಿ ಓದಿಸ್ಕೊಂಡು ಅದನ್ನ ತಿಳ್ಕೊಬೇಕಾಗ್ತದೆ. ದಯವಿಟ್ಟು ಈ ಕೆಲಸನ ದಯವಿಟ್ಟು ಮಾಡ್ರಿ. ನಿಮ್ಗೆ ಕಾರ್ಡ್ ಸಿಕ್ಕೊಡ್ಲೆ ಹಂಗ ತಗೊಂಡು ಇಟ್ಕೋಬೇಡ್ರಿ ದಯವಿಟ್ಟು. ರೈತ ಬಂಧುಗಳೇ, ಯಾರಿಗೆ ಗೊತ್ತಾಗ್ತದೆ ಅದನ್ನ, ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಯಾರು ಚಲೋ ಹೇಳೋತಾರ ಅಂತ ಅನಿಸ್ತದೆ ಅವ್ರ ಹತ್ರ ಹೋಗಿ ಓದಿಸ್ಕೊಂಡು ಹಂಗಾರೆ ನಾ ಏನು ಮಾಡಬೇಕು ಅನ್ಕೊಂಡು ಅದನ್ನು ನೀವು ತಿಳ್ಕೊಳ್ಳೋದು ಭಾಳ ಜರೂರತ್ತದೆ. ಮೇಡಮ್ ಅವರೇ, ತಾವು ಹೇಳಿದ್ರಿ ಈಗ ಬೋರ್ವೆಲ್ ನೀರು ಪರೀಕ್ಷೆ ಮಾಡುವಂತಹ ಸಂದರ್ಭದೊಳಗೆ ಒಂದು 10 ನಿಮಿಷ ಬಿಟ್ಟು ಆ ನಂತರ ನೀರನ್ನು ಸಂಗ್ರಹ ಮಾಡ್ರಿ ಅಂಥೇಳಿ. ಈಗ ಬೇರೆ ಬೇರೆ ಮೂಲಗಳು ಇರ್ತಾವೆ, ಬಾವಿ ಇರ್ಬೋದು ಅಥವಾ ಕೆನಲ್ ಇರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು. ಈಗೇನು ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೊಂಡಗಳು ಬಹಳ ಆಗ್ತಾ ಇದ್ದಾವೆ, ಅಥವಾ ಕೆರೆ ನೀರು ಇರ್ಬೋದು, ಹಳ್ಳದ ನೀರು ಇರ್ಬೋದು, ಇವನ್ನ ಯಾವ ರೀತಿ ಸಂಗ್ರಹ ಮಾಡ್ಬೇಕಂತೀರಿ? ಇವನ್ ಹೆಂಗದಲ್ಲ, ಈಗ ಹೊಸ್ತಾಗಿ ಬಿಟ್ಟು ಕೂಡಲೇ, ಹೊಸ್ತಾಗಿ ಬಂದ ಕೂಡಲೇ ತಗೋಬೇಡ್ರಿ. ಸ್ವಲ್ಪ ಅವು ಸ್ಟೇಬಲ್ ಆಗ್ಬೇಕು, ಅವು ನಿಂದಿರ್ಬೇಕು, ತಮ್ಮ ಒಂದು ಸ್ಟೆಬಿಲಿಟಿನ ಕಂಡ್ಕೋಬೇಕು, ಆಮೇಲೆ ತಕೊಳ್ಳೋದು ಚಲೋ. ಈಗ ಒಮ್ಗೆ ಹಂಗ ಹೊಸ್ದಾಗಿ ಬಂದ ಕೂಡ ಏನಾಗ್ತದೆ, ಎಲ್ಲ ಕಲಕಿರ್ತದ, ಕಲಕದಾಗ ತಗೋಬೇಡ್ರಿ. ಅದು ಕಾಯಂ ಹರಿತಿರ್ಬೇಕಾರ ಅಥವಾ ಒಂದ್ ಕಡೆ ಬಾವಿದಾದ್ರೆ ಒಂದ್ ಕಡೆ ನಿಂತಾಗ ಇದು ಕಾಯಂ ಹರಿಬೇಕಾರ ಅಥವಾ ಒಂದ್ ಸ್ವಲ್ಪ ಒಂದ್ 2-3 ದಿವಸ ಆತಂದ್ರ ಆ ಟೈಮ್ನಾಗ ನೀವು ತಕೊಂಡ್ರೆ ಚಲೋ ಅಂತ ನನ್ನ ಅಭಿಪ್ರಾಯ. ಈಗ ನೀರಿಂದ ತಾವು 48 ತಾಸಿನೊಳಗ ಪರೀಕ್ಷೆ ಮಾಡಿಸಬೇಕು ಅಂತಂದ್ರೆ ಈಗೇನು ನೀರಿನ ಮೂಲಗಳಿರ್ತಾವ, ಅವು ಕಂಟಿನ್ಯೂಸ್ ಇದ್ದೇ ಇರ್ತಾವ, ಅದ್ರೊಳಗೆ ಏನು ಬದಲಾವಣೆಗಳು ಆಗ್ತಾ ಇರ್ತಾವ, ಇದ್ರೊಳಗೂ ಅದೇ ಬದಲಾವಣೆಗಳು ಆಗ್ತಾ ಇರ್ತಾವ, ಹಂಗೇನಾದ್ರೂ ವ್ಯತ್ಯಾಸ ಆಗ್ತದ ಅಂತೀರಿ? 48 ತಾಸು ಬಿಟ್ಟು ನಾವು ಎಕ್ಸ್ಟ್ರಾ ಅದಕ್ಕೆ ಟೈಮ್ ಕೊಟ್ಟಿವಿ ಅಂತಂದ್ರೆ ಬದಲಾವಣೆಗಳು ಏನಾದರೂ ಆಗ್ತಾವ ಅಂತೀರಿ? ಅಂದ್ರೆ ಈಗೇನಾಗ್ತದೆ, ನಾವು ತಗೊಂಡಿದ್ದು ಸ್ವಲ್ಪ ಇರ್ತದ್ರಿ, ಕ್ವಾಂಟಿಟಿ ಸ್ವಲ್ಪ ಇರ್ತದ, ಅಲ್ಲೇನಿರ್ತದ, ಈಗ ನಾವು ಸ್ವಲ್ಪ ತಗೊಂಡಿವಿ, ಇದನ್ನ ಏನು ರಿಸಲ್ಟ್ ಬರ್ತದ, ಇದನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡೋದು ಬಹಳ ಕಾಣಿಸ್ಬಿಡ್ತದ, ಹೆಚ್ಚಿಗೆ ಇದ್ರಾಗ ಚೇಂಜಸ್ ಆಗಿದ್ದು. ಬಟ್ ಅದ್ರಾಗ ಹಂಗಿರಂಗಿಲ್ಲ, ಆಗಿಂದಾಗೆ ಅದು ಅದ ಒಂದು ಇದನ್ನ ಮೇಂಟೈನ್ ಮಾಡ್ತಿರ್ತದ, ದೊಡ್ಡದು ಕೆಪಾಸಿಟಿ ಇರ್ತದ ಅದು. ಸೊ ಹಿಂಗಾಗಿ ಅದಷ್ಟು ಚೇಂಜಸ್ ಆಗಂಗಿಲ್ಲ ಅಂತ ನಾನು ಅನ್ಕೊಂಡೇನೆ. ಅಂದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ನಮ್ಮ ರೈತರು ಮಾಡಿಸಿ ತಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು. ಈಗ ತಾವೇನು ವಾಲ್ಮಿ ಒಳಗ ಪರೀಕ್ಷೆ ಮಾಡುವಂತ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ಏನು ಪರೀಕ್ಷೆ ಮಾಡಿದ್ದನ್ನ ಫಲಿತಾಂಶದ ರೂಪದೊಳಗೆ ತಾವು ಕೊಡ್ತಾ ಇದ್ರಿ? ನಾವೆಲ್ಲ ಈಗ ಅದರದ ರಸಸಾರ ಆಯ್ತು, ECG ಆಯ್ತು, ಆಮೇಲೆ ಇದು ನಮ್ದು ಸಾರಜನಕ, ರಂಜಕ, ಪೊಟ್ಯಾಶ್ ಆಯ್ತು, ಆಮೇಲೆ ಸಾವಯವ ಇಂಗಾಲ ಆಯ್ತು. ಪ್ರತಿಯೊಂದು ನೀವು ಏನ ಒಂದು ಮಣ್ಣಿನ ಒಂದು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಏನೇನು ನಾವು ಪ್ಯಾರಾಮೀಟರ್ಸ್, ಏನೇನು ಗುಣಲಕ್ಷಣಗಳನ್ನ ನೋಡಬೇಕು, ಪ್ರತಿಯೊಂದನ್ನು ಮಾಡ್ತಾ ಇದೆ. ಪ್ರತಿಯೊಂದನ್ನು ನೀರಿನಲ್ಲೂ ಆಯ್ತು, ಮಣ್ಣಿನಲ್ಲೂ ಆಯ್ತು, ಪ್ರತಿಯೊಂದನ್ನು. ಲಘು ಪೋಷಕಾಂಶಗಳನ್ನು ಸದ್ಯಕ್ಕೆ ನಾವು ತಗೊಂಡಿಲ್ಲ, ಸ್ಟಾರ್ಟ್ ಆಗಿದೆ ಈಗ, ಮುಂದಿನ ವರ್ಷದಾಗ ಅದನ್ನು ಒಂದು ಅಡಿಷನ್ ಮಾಡ್ಕೋತೀವಿ. ಸದ್ಯಕ್ಕೆ ಮುಖ್ಯ ಪೋಷಕಾಂಶಗಳು ಮತ್ತೆ ಕ್ಯಾಲ್ಸಿಯಂ, ಸಲ್ಫರ್, ಮೆಗ್ನೀಷಿಯಂ ಇಂಥವನ್ನ ಮಾಡ್ಲಿಕ್ಕೆ ಚಾಲು ಮಾಡಿದ್ದೇವೆ. ಈಗ ನೀರಿನ ವಿಷಯಕ್ಕೆ ಬಂದಾಗ, ನೀರು ನೀರಾವರಿಗೆ ಯೋಗ್ಯ ಅದನೋ ಇಲ್ಲೋ, ಅದರೊಳಗೆ ಎಷ್ಟು ಲವಣಗಳದಾವ ಅಥವಾ ಅದರೊಳಗೆ ಎಷ್ಟು ಸಮಸ್ಯೆಗಳದಾವ ಅನ್ನೋದ್ರ ಬಗ್ಗೆನೂ ಕೂಡ ತಾವು ಹೇಳ್ತೀರಿ? ಖಂಡಿತವಾಗಿ. ಅದರಲ್ಲಿ ಏನದ PH ಅಂತ ಇರ್ತದ, ರಸಸಾರ, ಆಮೇಲೆ ECG ಅಂತ ಇರ್ತದೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಅದರಾಗಿಂದ ಆಮೇಲೆ SAR ಅಂತ ಮಾಡ್ತೀವಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಸಲಿನಿಟಿ, ಎಷ್ಟು ಸೌಳದ ಎಷ್ಟು ಪರ್ಸೆಂಟ್ ಜೌಳದ ಅಂತೇಳಿ. ಸೊ ಅದಕ್ಕೆ ಏನ್ ನಾವು ರೆಕಮೆಂಡೇಶನ್ ಕೊಡ್ಬೇಕು ಅನ್ನೋದು ಅವೆಲ್ಲರಿಗೆ ಗೊತ್ತಾಗ್ಬಿಡ್ತದೆ. ಶಿಫಾರಸು ಏನ್ ಮಾಡ್ಬೇಕಂತ ಗೊತ್ತಾಗ್ಬಿಡ್ತದೆ, ಅದನ್ನ ಶಿಫಾರಸು ಮಾಡ್ತೀವಿ, ಅದ್ರ ತಕ್ಕಂಗೆ ತಗೋಬಹುದು. ಅಂದ್ರೆ ಮಣ್ಣು ಪರೀಕ್ಷೆ ಆದ ನಂತರ ಮತ್ತೆ ನೀರಿನ ಪರೀಕ್ಷೆ ಆದ ನಂತರ ಈ ಒಂದು ಸಂಪನ್ಮೂಲಗಳನ್ನು ಬಳಸಿ ಯಾವ್ಯಾವ ಬೆಳೆಗಳನ್ನು ನಾವು ಬೆಳಿಬಹುದು, ಮತ್ತೆ ಯಾವ್ಯಾವ ಸೀಸನ್ದೊಳಗೂ ಬೆಳಿಬಹುದು, ಮತ್ತೆ ಎಷ್ಟು ಪ್ರಮಾಣದೊಳಗೆ ನಾವು ನೀರನ್ನ ಇವಕ್ಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಾವು ತಿಳುವಳಿಕೆ ಹೇಳಿ ಕಳಿಸ್ತೀರಿ ಅವರಿಗೆ? ಹೌದು, ಖಂಡಿತವಾಗಿ ಹೇಳಿ ಕಳಿಸ್ತೇವೆ. ಬೆಳೆಗಳ ಯಾವ ಬೆಳಿಬಹುದು, ಆಮೇಲೆ ಎಷ್ಟು ಗೊಬ್ಬರಗಳನ್ನ ಸಹಿತ ಹಾಕ್ಬಹುದು ಅಂತೇಳಿ, ಅಂದ್ರೆ ಸಾರಜನಕ ಎಷ್ಟು ಹಾಕ್ಬೇಕು, ರಂಜಕ ಎಷ್ಟು ಹಾಕ್ಬಹುದು, ಪೊಟ್ಯಾಶ್ ಎಷ್ಟು ಹಾಕ್ಬಹುದು, ಯಾವ ಬೆಳೆಗೆ ಹೆಂಗೆ ಹಾಕ್ಬಹುದು ಅನ್ನೋದನ್ನ ಸಹಿತ ಹೇಳಿ ಕಳಿಸ್ತೇವೆ. ಮೇಘನವರೇ, ಯಾರಾದರೂ ತಮ್ಮ ಜೊತೆಗೆ ಈ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ತಮ್ಮ ನಂಬರ್ ನ ಹೇಳ್ತೀರಿ? ಖಂಡಿತವಾಗಿ ಹೇಳ್ತೇನೆ. ನನ್ನ ನಂಬರ್ 990 1906 7072. ಆತ್ಮೀಯರೇ, ಈಗೇನು ಮೇಘನಾ ನಡಿಗೆರವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 9 0 1 9 6 7 0 7 2. ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಮಣ್ಣು ಪರೀಕ್ಷೆ ಇರಬಹುದು ಅಥವಾ ವಾಲ್ಮಿ ಸಂಸ್ಥೆಯೊಳಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಅಲ್ಲದೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಾವು ಅವರಿಂದ ಕೇಳಬಹುದು. ಒಳ್ಳೇದು ಮೇಘನಾ ನಡಿಗೆರವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಬಹಳ ಮುಖ್ಯವಾದಂತಹ ಸಂಪನ್ಮೂಲಗಳು. ಇವು ಇಲ್ಲ ಅಂತಂದ್ರೆ ನಮ್ಮ ಕೃಷಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇವು ಇಲ್ಲ ಅಂತಂದ್ರೆ ಅಷ್ಟೇ ಅಲ್ಲ, ಇವು ಆರೋಗ್ಯಪೂರ್ಣವಾಗಿ ಇಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ಕೂಡ ಕ್ಷೀಣಿಸುವಂತಹ ಒಂದು ಸಾಧ್ಯತೆಗಳಿರ್ತಾವ. ಅದಕ್ಕೆ ನಮ್ಮ ರೈತರು ಈ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಇವು ಕಂಪಲ್ಸರಿ ಅಂತ ಹೇಳಿ ತಿಳ್ಕೊಂಡು, ಅದನ್ನ ಯಾವ ರೀತಿ ತಾವು ಹೇಳದಂಗ ನಮ್ಮ ಶರೀರವನ್ನು ನಾವು ಕಾಳಜಿಪೂರ್ವಕವಾಗಿ ಕಾಪಾಡುತ್ತಾ ಇರ್ತೀವಲ್ಲ, ಅದೇ ರೀತಿಯಾಗಿ ಮಣ್ಣು ಮತ್ತು ನೀರನ್ನು ಕೂಡ ನಾವು ಸ್ವಚ್ಛವಾಗಿ ಶುದ್ಧವಾಗಿ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಯಾವತ್ತೂ ಮನಸ್ಸಿನೊಳಗಿಟ್ಟುಕೊಂಡು ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಯಾವತ್ತೂ ಮಾಡಿಸ್ತಾ ಇರ್ತೀರಿ ರೆಗ್ಯುಲರ್ ಆಗಿ ಅಂತೇಳಿ ಭಾವಿಸ್ತೀವಿ. ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ನನ್ನಿಂದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಣ್ಣು ಪರೀಕ್ಷೆ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಮೇಘನಾ ನಾಡಿಗೇರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ.

ಮನುಷ್ಯನ ಅಪರಾಧಗಳನ್ನು ಮನುಷ್ಯನ ಅಪರಾಧಗಳನ್ನು ಮನುಷ್ಯನ ಅಪರಾಧಗಳನ್ನು ಸಂಪನ್ನಯದಿ ವರನಂಗ್ರಿಯ ಮನುಷ್ಯನ ಅಪರಾಧಗಳನ್ನು ಸಂಪನ್ನಯದಿ ವರನಂಗ್ರಿಯ ಮನುಷ್ಯನ ಅಪರಾಧಗಳನ್ನು ಸನ್ನುತಿ ಪೆನುನ ಸತತವೋ ಸನ್ನುತಿ ಪೆನುನ ಸತತವು ಸಾಕಿನ್ನು ಕೋಪವು ಅಗ್ರಜ ಸನ್ನುತಿ ಪೆನುನ ಸತತವು ಸಾಕಿನ್ನು ಕೋಪವು ಅಗ್ರಜ ಛಲವು ಏತಕ್ಕೆ ಯತಿಯೊಳನಗೆ ಹಲದರನೆ ನೀನಾಲಿಸೋ ಚಲವು ಜೇತಗೆ ಯತಿಯೊಳನಗೆ ಹಲದರನೆ ನೀನಾಲಿಸೋ ಒಲಿದು ಎಮ್ಮ ಉದ್ಧರಿಸ ಬಂದಿಗ ವಸುದೇವರಣೆಗೋ ದೇವಕಿ ದೇವಕಿ ವಸುದೇವರಣೆಗೋ ದೇವಕಿ ವಸುದೇವರಣೆಗೋ ದೇವಕಿ ವಸುದೇವರಣೆಗೋ ದೇವಕಿ ವಸುದೇವರಣೆಗೋ ಆಗುದರಿಯನು ಅಗ್ರಜ ದೇವಕಿ ವಸುದೇವರಾಣೆಗು ಆಗುದರಿಯನು ಅಗ್ರಜ ಭಾವಿಸಿರುವೆನು ಭುಸುರೇಂದ್ರನ ಅಪರಾಧಗಳನ್ನು ಸಂಪನ್ನಯತಿ ವರನಂಗ್ರಿಯ ಮನುಷ್ಯನ ಅಪರಾಧಗಳ